ಬಿಡದೇನು ನಂಬಿರುವ ಹೆಣ್ಣ ಕೈ ಬಿಡೆ ನಾನು ಒಲವಿಗೆ ಮಣಿದು ಸೋತನು ನಾನು ನಿನ್ನೊಡನಿರಲು ಹೃದಯ ತುಂಬಿತು ಕಣ್ಣು ಕಣ್ಣು ಒಂದಾಯಿತು ಕಂಡ ಕನಸು ನನಸಾಯಿತು ಕಣ್ಣು ಕಣ್ಣು ಒಂದಾಯಿತು ನಿನ್ನ ಮನ ಸೇರಿತು ಚಂದ ಈ ನಿನ್ನ ಮೊಗದ ಅಂದ ಕಾಣುವ ಕಣ್ಣಿಗೆ ಏನೋ ಆನಂದ ನೂರು ಮಾತು ಏಕೆ ನೂರಾರು ಆಸೆ ಏಕೆ ನಿನ್ನೊಡನಿರುವಾಗ ಇನ್ನೂ ಬೇರೆ ನಿನ್ನೆ ನುಡಿಗೆ ನಾ ಮೈ ಮರೆತೆ ಸೇರಿತು ದಿನ ರಾತ್ರಿಯು ಕಂಡ ಕನಸು ನನಸಾಯಿತು